ಮಿತವಾಗಿ ಬಳಸಿ, ಅವು ಮುಂದಿನ ಪೀಳಿಗೆಗೂ ಲಭ್ಯವಾಗುವಂತೆ ಉಳಿತಾಯ ಮಾಡಿ. ಇದು ಪ್ರತಿ ಪ್ರಜ್ಞಾವಂತ ಪ್ರಜೆಯ ಜವಾಬ್ದಾರಿಯಾಗಲಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:51. ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿಯಲ್ಲಿ ಕೇಳೋಣ. ಬೇಸಿಗೆ ತರಕಾರಿಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನವನ್ನು. ಅದಕ್ಕೆ ಮೊದಲು ಇದೊಂದು ವಾಣಿಜ್ಯ ಪ್ರಕಟಣೆ, ನಂತರ ಸಂದರ್ಶನ ಕಾರ್ಯಕ್ರಮ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ, ಈಗ ಕೇಳಿ, ಬೇಸಿಗೆ ತರಕಾರಿಗಳಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರೈತರು ಮುಖ್ಯವಾಗಿ ಈ ಭಾಗದಲ್ಲಿ ಬೆಳೀತಕ್ಕಂಥ ತರಕಾರಿಗಳಿಗೆ ಯಾವ ಒಂದು ಕೀಟ ಬಾಧೆಗಳು ಸಾಮಾನ್ಯವಾಗಿ ಬೇಸಿಗೆ ಹಂಗಾಮಲ್ಲಿ ಕಾಡ್ತಾ ಇರ್ತವೆ, ಇವುಗಳ ನಿರ್ವಹಣೆಯನ್ನು ಮಾಡಬೇಕಾದ್ರೆ ರೈತರು ಏನು ಮಾಡ್ಬೇಕಂತಕ್ಕಂಥ ವಿಚಾರ, ಜೊತೆಗೆ ತರಕಾರಿ ಅಂತ ತಕ್ಷಣ ನಮಗೆಲ್ಲ ಗೊತ್ತಾಗೋದು ವಿಷಕಾರಿ ಕೀಟನಾಶಕಗಳನ್ನ ಜಾಸ್ತಿ ಸಿಂಪರಣೆ ಮಾಡಬಾರ್ದು. ಯಾಕಂದ್ರೆ ಇದನ್ನ ಸಾಮಾನ್ಯವಾಗಿ ನಾವು ಹಾಗೆ ತಾಜಾ ತರಕಾರಿನ ತಿನ್ನೋದು ಸರ್ವೇ ಸಾಮಾನ್ಯ. ಆದ್ರಿಂದ ಈ ಒಂದು ಹಿನ್ನೆಲೆಯಲ್ಲಿ ಸಹ ಕೆಲವೊಂದಿಷ್ಟು ವಿಚಾರವನ್ನು ತಿಳಿಸಿಕೊಡ್ಲಿಕ್ಕೆ ನಮ್ಮೊಂದಿಗೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂಥ ಡಾಕ್ಟರ್ ಎ ಪ್ರಭುರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ಒಂದು ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಪ್ರಭುರಾಜ್ ಅವರೇ. ನಮಸ್ಕಾರ. ಮೊದಲನೇದಾಗಿ ಸಾಮಾನ್ಯವಾಗಿ ನಮ್ಮ ರಾಯಚೂರು ಭಾಗದಲ್ಲಿ ಬೇಸಿಗೆಯಲ್ಲಿ ಯಾವ್ಯಾವ ತರಕಾರಿಗಳು ಸಾಮಾನ್ಯವಾಗಿ ಕಂಡು ಬರ್ತಾವಂತ ರೈತರು ಬೆಳೆಯೋದು? ನಮ್ಮ ರಾಯಚೂರು ಸುತ್ತಮುತ್ತ ಈ ಕೊಳವೆ ಬಾವಿ ನೀರಾವರಿ ಒಂದು ಆಶ್ರಯದಲ್ಲಿ ನಮ್ಮ ರೈತರು ಈಗ ಟೊಮ್ಯಾಟೊ ಮತ್ತು ಬೆಂಡಿ, ಆಮೇಲೆ ಸೌತೆ, ಹೀರೆಕಾಯಿ, ಅಲ್ಲಲ್ಲಿ ಒಂದು ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿಗೋಸ್ಕರ ಬೆಳೀತಕ್ಕಂಥ ಕೆಲವು ತರಕಾರಿಗಳನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಈಗ ಮೊದಲೇದಾಗಿ ಟೊಮ್ಯಾಟೋಗೆ ಬಂದಾಗ, ಟೊಮ್ಯಾಟೋದಲ್ಲಿ ಯಾವ ಒಂದು ಪ್ರಮುಖವಾದ ಕೀಟಗಳು ಹೆಚ್ಚಿನ ಹಾನಿಯನ್ನು ಬೇಸಿಗೆಯಲ್ಲಿ ಮಾಡ್ತವೆ? ಈಗ ಮುಖ್ಯವಾಗಿ ನೋಡಬೇಕು ಅಂದರೆ ಟೊಮ್ಯಾಟೋನಲ್ಲಿ ನಮಗೆ ಈ ಒಂದು ಬೇಸಿಗೆ ಕಾಲದಲ್ಲಿ ಅಥವಾ ಬೇಸಿಗೆ ಶುರುವಾಗುವ ಒಂದು ಹಂತದಲ್ಲಿ ಈ ಹೊಸದಾಗಿ ಒಂದು ಕೀಟ ಒಂದು ಬಂದಿದೆ, ಇದು ಮೊದಲು ನಮ್ಮ ದೇಶದಲ್ಲಿ ಇರಲಿಲ್ಲ, ಈಗ ಅದು ಬೇರೆ ದೇಶದಿಂದ ಒಂದು ಆಮದು ಆಗಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಟೊಮ್ಯಾಟೊ ಪಿನ್ ವರ್ಮ್ ಅಂತಂದು ಹೇಳ್ತೀವಿ. ಪಿನ್ ವರ್ಮ್ ಅಂತಂದು ಹೇಳಿದ್ರೆ ಇದು ಏನ್ ಮಾಡುತ್ತೆ, ಇದು ಎಲೆ ಮತ್ತು ಕಾಯಿ ಎರಡಕ್ಕೂ ಹಾನಿ ಮಾಡುತ್ತೆ. ಬಟ್ ಇದರ ಒಂದು ಹಾನಿ ಮೊದಲು ಎಲೆಯಿಂದ ಶುರು ಆಗುತ್ತೆ, ಆಮೇಲೆ ಕಾಯಿಗಳು ಶುರುವಾದ ಕೂಡಲೇ ಇದು ಕಾಯಿಗೆ ಇದು ಶಿಫ್ಟ್ ಆಗುತ್ತದೆ. ಇದು ಎಲೆ ಮೇಲೆ ಮೊದಲು ಸುರಂಗ ಒಂದು ಕೀಟ ಅಂತ ನೋಡ್ತಾ ಇದ್ವಿ, ಎಲೆ ಸುರಂಗ ಕೀಟ ಅಂತ. ಅದೇ ತರನೇ ಇದು ಎಲೆಯನ್ನು ಸುರಂಗ ಮಾಡಿಕೊಂಡು ಅದರಲ್ಲಿರತಕ್ಕಂತ ಹರಿತಿನ ಕಣಗಳನ್ನು ತಿಂದು ಬದುಕ್ತದೆ. ಆದರೆ ಅಲ್ಲಿ ಎಲೆ ಸುರಂಗ ಕೀಟದಲ್ಲಿ ತೆಳುವಾದ ಒಂದು ಗೆರೆ ಕಾಣ್ತೀವಿ, ಆದರೆ ಇದರಲ್ಲಿ ನಾವು ಒಂದು ಪ್ಯಾಚ್ ಪ್ಯಾಚ್ ಟೈಪ್ ಪಟ್ಟೆ ಪಟ್ಟೆ ತರ ಒಂದು ಬಿಳಿಯ ಒಂದು ಮಚ್ಚೆಗಳನ್ನು ನಾವು ಎಲೆ ಮೇಲೆ ಕಾಣ್ತೀವಿ. ಅದನ್ನೆಲ್ಲ ಕರೆದು ತಿನ್ನೋದ್ರಿಂದ ಏನಾಗುತ್ತೆ, ಎಲೆಗಳು ಒಣಗಿ ಉದುರಿ ಬೋಳಾಗುತ್ತೆ ಗಿಡ. ಪ್ರಾರಂಭಿಕ ಹಂತದಲ್ಲೇ ಇದು ಬಂದ್ಬಿಡ್ತು ಅಂತಂದು ಹೇಳಿದ್ರೆ ಗಿಡದ ಏಳಿಗೆನೆ ಆಗೋದಿಲ್ಲ. ಇಲ್ಲ ಒಂದು ಕಾಯಿ ಹಂತದಲ್ಲಿ ಇದು ಇತ್ತು ಅಂತಂದು ಹೇಳಿದ್ರೆ ಎಲೆಗಳ ಒಂದು ಹಾನಿಯಿಂದ ಏನಾಗುತ್ತೆ, ಇಳುವರಿನೂ ಕುಂಠಿತ ಆಗುತ್ತೆ. ಆದ್ರೆ ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಈ ಕೀಟ ಈ ಕಾಯಿಗಳ ಮೇಲೆ ಇದು ಬಂದಾಗ ಆ ಕಾಯಿಗಳ ಮೇಲೆ ಒಂದು ಸಣ್ಣದಾಗಿ ಒಂದು ಪಿನ್ ಒಂದು ತೂತು ಏನಿರ್ತದಲ್ಲ ಆ ತರದ ಒಂದು ಹಾನಿಯನ್ನ ಮಾಡ್ತದೆ. ಅದಕ್ಕೆ ಇದಕ್ಕೆ ಪಿನ್ ವಾರ್ಮ್ ಅಂತ ಕರಿತೀವಿ. ಈ ತರ ಆದ ತಕ್ಷಣ ಏನಾಗ್ಬಿಡ್ತದೆ, ಅದರಲ್ಲಿ ಬೇರೆ ಒಂದು ಸೆಕೆಂಡರಿ ಇನ್ಫೆಕ್ಷನ್ ಅಂತೀವಿ, ಬೇರೆ ಒಂದು ರೋಗದ ಒಂದು ರೋಗಾಣುಗಳು ಸೇರ್ಕೊಂಡು ಅದು ಕಾಯಿಗಳು ಕೊಳೆಯೋದು ಬೀಳೋದು, ಇದರಿಂದ ಹಾನಿಗಳು ಸಾಕಷ್ಟು ಆಗ್ತಾ ಇದೆ. ಈಗ ಇದು ಹೇಗೆ ರೈತರು ಕಂಡಿಡಲಿಕ್ಕೆ, ಬರಿಗಣ್ಣಿಂದ ಕಾಣಿಸುತ್ತೆ ಬಳಿಗಣ್ಣಿಂದ ಇದರ ಹಾನಿ ಲಕ್ಷಣ ತುಂಬಾ ಚೆನ್ನಾಗಿ ಗುರುತು ಮಾಡ್ಕೋಬಹುದು. ಅದೇ ಹೇಳಿದೆ ಎಲೆ ಮೇಲೆ ಏನಪ್ಪಾ ಅಂದ್ರೆ ಬಿಳಿ ಬಿಳಿ ಬಿಳಿ ಪ್ಯಾಚ್ಗಳು ಇತ್ತು ಅಂತ ಹೇಳಿದ್ರೆ ಅದನ್ನು ಸೂಕ್ಷ್ಮವಾಗಿ ಅಂತ ಪ್ಯಾಚ್ಗಳನ್ನ ನೀವು ಒಳಗಡೆ ತೆಗೆದು ನೋಡಿದಾಗ ಇದು ಒಂದು ಹಸಿರಾದ ಒಂದು ಹುಳನ ಕಾಣುತ್ತೆ ಅದರಲ್ಲಿ ನಿಮಗೆ. ಮತ್ತು ಈ ಕಾಯಿಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಕಾಯಿಯ ತೊಟ್ಟಿನ ಭಾಗದಲ್ಲಿ ಆ ತೊಟ್ಟಿನ ಹತ್ತಿರ ಏನಾಗುತ್ತೆ, ಈ ಸಣ್ಣ ಒಂದು ತೂತು ಕಾಣುತ್ತದೆ, ಪಿನ್ ಹೋಲ್ ಆಗಿರ್ತಕ್ಕಂಥದ್ದು. ಇದು ಮುಖ್ಯವಾದ ಲಕ್ಷಣ ಇದು. ಮತ್ತು ಇದರ ಒಂದು ಪತಂಗ ಏನಿದೆ ಅದು ತುಂಬಾ ಚಿಕ್ಕದದು, ಇದು ರಾತ್ರಿ ಲೈಟಿಗೆ ಒಂದು ತುಂಬಾ ಚೆನ್ನಾಗಿ ಅದು ಆಕರ್ಷಣೆ ಆಗ್ತದೆ ಇದರಲ್ಲಿ. ಈಗ ಒಂದು 2 ವರ್ಷದ ಹಿಂದೆಯಿಂದ ಇದು ಕಾಣ್ತಾ ಇದೀವಿ, ಹೋದ ವರ್ಷ ತುಂಬಾ ಜಾಸ್ತಿನೇ ಇತ್ತು ಇದು. ಆದ್ರೆ ಈ ವರ್ಷ ಈ ಪರವಾಗಿಲ್ಲ, ಏನಂದ್ರೆ ಫೆಬ್ರವರಿ ಮಾರ್ಚ್ ಹಂತದಲ್ಲಿ ಇದರ ಒಂದು ಬಾಧೆ ಜಾಸ್ತಿ ಆಗಿ ಈಗ ಪರವಾಗಿ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಇದು ಯಾವ ಟೈಮ್ನಾಗ ಮತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಇದಕ್ಕೆ ಹೇಗೆ ಇದ್ರ ನಿರ್ವಹಣೆಯನ್ನು ಮಾಡೋದಾರೆ, ಏನ್ ಮಾಡೋದು ಇದರ ಮುಖ್ಯವಾಗಿ ನಿರ್ವಹಣೆಯನ್ನು ನಾವು ಬಹಳ ಸುಲಭವಾಗಿ ಮಾಡಬೇಕು ಅಂದ್ರೆ ಎಲ್ಲೆಲ್ಲಿ ರೈತರು ಇದರ ಒಂದು ಹಾನಿಯನ್ನು ನೋಡ್ತಾ ಇದ್ದಾರೋ ಅಲ್ಲಿ ಈ ದೀಪದ ಬಲೆಗಳನ್ನ ಬಹಳ ಈಸಿ ಇದು ಬಹಳ ಸುಲಭವಾಗಿ ಮಾಡ್ತಕ್ಕಂಥದ್ದು. ಈ ಬ್ಯಾಟರಿ ಟಾರ್ಚ್ ಏನಂತ ಹೇಳ್ತೀವಿ ಅಂತ ಟಾರ್ಚ್ ನ ಕೂಡ ಎಕರೆಗೆ 1 ಅಥವಾ 2 ಅದನ್ನೇನ್ ಮಾಡ್ಬೇಕು ಅಂದ್ರೆ ಕೆಳಗಡೆ ಒಂದು ಪ್ಲಾಸ್ಟಿಕ್ ಬಕೆಟ್ ಅಥವಾ ಇದನ್ನ ತಗೊಂಡು ಅದರಲ್ಲಿ ನೀರ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ದೀಪದ ಬಲೆಯನ್ನ ನೇತ್ ಬಿಡ್ಬೇಕು. ಇಷ್ಟ ಬಿಟ್ಬಿಟ್ರೆ ಸಾಕು, ನಿಮಗೆ ಒಂದೊಂದು ದಿವಸಕ್ಕೆ 1000 ಈ ಪತಂಗಗಳು ಆಕರ್ಷಣೆ ಹೊಂದಿ ಆ ನೀರಲ್ಲಿ ಬಿದ್ದು ಸಾಯ್ತವೆ. ಸೊ ಈ ಪತಂಗಗಳನ್ನ ಇಷ್ಟು ನಾವು ಕೊಲ್ಲೋದ್ರಿಂದನೇ ಮುಂದೆ ಬರ್ತಕ್ಕಂಥ ಹಾನಿನ ಬಹಳಷ್ಟು ನಾವು ತಡಿಬಹುದು. ಯಾಕಂದ್ರೆ ಒಂದು ಪತಂಗದಿಂದ ಏನಿಲ್ಲ ಅಂದ್ರೂ 100 ಮೊಟ್ಟೆಗಳು ಬರ್ತವೆ. ಸೊ ಈ ಒಂದು ಪತಂಗನೇ ಸತ್ತೋಯ್ತು ಅಂದ್ರೆ ಇದ್ರಲ್ಲಿರ್ತಕ್ಕಂಥ ಮೊಟ್ಟೆಗಳನ್ನು ಇಡುವ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ, ಮುಂದಿನ ಒಂದು ಇದರಲ್ಲಿ ಇದರ ಒಂದು ಹಾನಿ ಪ್ರಮಾಣ ಕಡಿಮೆ ಆಗುತ್ತೆ, ಬಹಳಷ್ಟು ಕಡಿಮೆ ಆಗುತ್ತೆ. ಬಹಳ ಸುಲಭವಾಗಿ ಮಾಡ್ತಕ್ಕಂಥದ್ದು, ಯಾವ್ದು ಖರ್ಚಿಲ್ಲ, ಅದಕ್ಕೆ ಖರ್ಚಿಲ್ಲ. ರೈತರು ಸುತ್ತಮುತ್ತಲಿನ ಕೆಲವು ರೈತರು ಆಗ್ಲೇ ಮಾಡ್ತಾ ಇದಾರೆ. ನಮ್ಮ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಅವರಿಗೆ ಭೇಟಿ ನೀಡಿ ಅವರಲ್ಲಿ ಒಂಥರ ಒಂದು ಪ್ರಾಯೋಗಿಕವಾಗಿ ಇದನ್ನ ತಗೊಂಡು ಅವರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಇದ್ರ ಜೊತೆಗೆ ಇದನ್ನ ಇಟ್ಟ ಮೇಲೆ ಏನಂದ್ರೆ ಕೆಲವು ಬಹಳ ಒಂದು ಮುಖ್ಯವಾಗಿ ಕೆಲವು ಕೀಟನಾಶಕಗಳಿದಾವೆ, ಅವು ಬೇರೆ ತರ ರೀತಿಯಾಗಿ ಅದೊಂದು ಹಾನಿ ಮಾಡ್ತಕ್ಕಂಥವಲ್ಲ, ಗ್ರೀನ್ ಮಾಲಿಕ್ಯೂಲ್ಸ್ ಅಂತಂದು ಹೇಳ್ತೀವಿ ನಾವು. ಅಂತ ಕೆಮಿಕಲ್ ಆದ್ರೆ ಕ್ಲೋರಾಂಟ್ರಿನಿಲಿ ಫ್ಲೋರ್ ಅಂತಂದು ಹೇಳಿ, ಅದು ಪ್ರತಿ ಲೀಟರ್ ನೀರಿಗೆ 0.25 ml ಮಿಲಿ ಲೀಟ್ರು ಇದನ್ನ ಒಂದು ಸಿಂಪರಣೆಯನ್ನ ಮಾಡಿದ್ರೆ ಈ ತತ್ತಿಗಳು ಮತ್ತು ಅದರ ಮೇಲೆ ಬರ್ತಕ್ಕಂಥ ಮರಿಗಳೇನಿದಾವಲ್ಲ ಅವು ನಾಶ ಆಗ್ತವೆ. ಮತ್ತು ಇದರ ಜೊತೆಗೆ ಕೂಡ ಲ್ಯಾಮ್ಡಾ ಸೈಲೋತ್ರಿನ್ ಅಂತ ಇದೆ, ಅದನ್ನ 0.5 ml ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಬೇಕು. ಇವನ್ನ ಈ ರೀತಿಯಾಗಿ ಮಾಡ್ಕೊಂಡು ಹೋದ್ರೆ ಮುಂದೆ ಬರ್ತಕ್ಕಂಥ ಒಂದು ಹಣ್ಣುಗಳಿಗೆ ಇದರ ಬಾಧೆ ಕಡಿಮೆ ಇರ್ತದೆ. ಅಂದ್ರೆ ಈ ಒಂದು ಕೀಟವನ್ನು ಬಿಟ್ಟು ಟೊಮ್ಯಾಟೋದಲ್ಲಿ ಮತ್ತೆ ಯಾವ ಕೀಟಗಳು, ಮತ್ತೆ ಈಗ ಈ ಬೇಸಿಗೆಯಲ್ಲಿ ಇನ್ನೊಂದು ಮುಖ್ಯವಾದ ಕೀಟ ಬರ್ತಕ್ಕಂಥದ್ದು ಅಂದ್ರೆ ಈ ಬಿಳಿ ನೊಣ, ವೈಟ್ ಫ್ಲೈ ಬರ್ತದೆ. ಇದು ಒಂದು ರೋಗನ ಹರಡುತ್ತೆ, ಎಲೆ ಮುಟ್ರು ರೋಗ ಅಥವಾ ಲೀಫ್ ಕರ್ಲ್ ಅಂತ ನಾವು ಹೇಳ್ತೀವಿ. ಇದರಿಂದ ಏನಾಗ್ಬಿಡ್ತದೆ, ಬೆಳವಣಿಗೆ ಕುಂಠಿತ ಆಗತ್ತೆ, ಹೂ ಬರಲ್ಲ, ಕಾಯಿನೂ ಬಿಡಲ್ಲ. ಇದು ಸಸಿ ಮಡಿಯಿಂದ ಹಿಡಿದು ಮೇನ್ ಇದರಲ್ಲಿ ಕೂಡ ಮುಖ್ಯ ಬೆಳೆನಲ್ಲಿ ಕೂಡ ಇದು ಬರ್ತದೆ. ಇದು ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಟ್ರೈಸೋಫಾಸ್ ಅಂತ ಒಂದು ಔಷಧಿ ಇದೆ. ಇದನ್ನ 1.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ತುಂಬಾ ಚೆನ್ನಾಗಿ ಇದು ಕೆಲಸ ಮಾಡ್ತದೆ ಮತ್ತು ಈ ಒಂದು ಕೀಟವನ್ನ ಹತೋಟಿನಲ್ಲಿ ಇದು ಇಡ್ತದೆ. ಇದನ್ನು ಇನ್ನು ಮತ್ತೊಂದು ಈ ಭಾಗದಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸಿದಂಥ ತರಕಾರಿ ಅಂತಂದರೆ ಬೆಂಡೆ. ಬೆಂಡೆಯನ್ನು ರೈತರು ಅಲ್ಲಲ್ಲಿ ಈಗಾಗಲೇ ಕಾಯಿ ಹಂತದಲ್ಲಿ ಇಲ್ಲಿ ಯಾವ ಒಂದು ಕೀಟಗಳು ಬೇಸಿಗೆಯಲ್ಲಿ ಬೆಂಡೆ ಬೆಳೆಗೆ ಬರ್ತಾವಂತ? ಇದರಲ್ಲಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಜಿಗಿ ಹುಳು, ಲೀಫ್ ಆಪರ್ ಅಂತಂದು ಹೇಳ್ತೀವಿ. ಇದು ಏನು ಹತ್ತಿಗೆ ಬರ್ತಕ್ಕಂಥ ಜಿಗಿ ಹುಳುನು ಇದಕ್ಕೂ ಬರುತ್ತೆ. ಇದು ಎಲೆ ಕೆಳಭಾಗದಲ್ಲಿ ಇದ್ಕೊಂಡು ಪ್ರೌಢ ಕೀಟ ಮತ್ತು ಅಪ್ಸರೆ ಕೀಟ ಎರಡೂ ಈ ರಸವನ್ನು ಹೀರೋದ್ರಿಂದ ಎಲೆಗಳು ಮುದುಡದಂಗಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಅದರ ಅಂಚುಗಳು ಆಮೇಲೆ ಒಣಗ್ತವೆ, ಆಮೇಲೆ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ. ಇದರ ಒಂದು ಹತೋಟಿಗೆ ಈ ಡೈನೋಟೋಫುರಾನ್ ಅಂತಂದು ಹೇಳಿ ಒಂದು ಔಷಧಿ ಇದೆ. ಡೈನೋಟೋಫುರಾನ್ ಅಂತಂದು ಹೇಳಿ ಅದನ್ನು 0.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಇದನ್ನು ಬೆರೆಸಿ ಸಿಂಪರಣೆ ಮಾಡಿದರೆ ಇದರ ಒಂದು ಹತೋಟಿನೂ ಆಗುತ್ತೆ. ಮತ್ತು ಈಗೇನು ಟೊಮ್ಯಾಟೋಗೆ ಬರ್ತಕ್ಕಂಥ ಬಿಳಿ ನೊಣ ಕೂಡ ಬೆಂಡಿಗೆ ಬರುತ್ತೆ. ಇದು ಬಂದಾಗ ಕೂಡ ಇದೇನಾಗುತ್ತೆ, ಈ ಒಂದು ವೈರಸ್ ನಂಜಾಣ ರೋಗವನ್ನು ಹರಡುವ ಸಾಧ್ಯತೆ ತುಂಬಾ ಇದೆ. ಅದರಲ್ಲೂ ಈ ಬೇಸಿಗೆನಲ್ಲಿ ಇದರದ್ದು ಒಂದು ಹಾವಳಿ ಜಾಸ್ತಿ ಆಗುತ್ತೆ, ಬೆಂಡೆಗೆ ನಂಜಾಣ ರೋಗ ಜಾಸ್ತಿ ಬರೋದು ಬೇಸಿಗೆ. ಹಾಗಾಗಿ ಇದರದ್ದು ಒಂದು ಹತೋಟಿಯನ್ನು ಕೂಡ ನಾವು ಮೊದಲೇ ಹೇಳಿ ತಿಳಿಸಿದಂಗೆ ಟ್ರೈಸೋಫಾಸ್ ಅಂತಕ್ಕಂಥ ಒಂದು ಔಷಧಿ ಕೀಟನಾಶಕವನ್ನ 1.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಮತ್ತು ಕಾಯಿ ಹಂತದಲ್ಲಿದ್ದಾಗ ನಮಗೆ ಈ ಒಂದು ಕಾಯಿ ಕೊರಕ ಬರ್ತದೆ, ಹಸಿರು ಕಾಯಿ ಕೊರಕ ಒಂದು ಬರುತ್ತದೆ, ಇನ್ನೊಂದು ಅದರದೇ ಒಂದು ಇನ್ನೊಂದು ಜಾತಿ ಬರ್ತದೆ. ಇವೆರಡೂ ಕಾಯಿ ಕೊರಕಗಳು ಅಲ್ಲಲ್ಲಿ ಕಾಯಿಗಳನ್ನು ತೂತ್ ಮಾಡಿ ಇದರ ಒಂದು ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ತೀವಿ ಅದು ಕಡಿಮೆ ಮಾಡುತ್ತದೆ. ಅಂತಹ ಒಂದು ಈ ಒಂದು ಕೀಟನಾಶಕಕ್ಕೆ ನಮಗೆ ಈಗ ಕೀಟಕ್ಕೆ ಈ ಕೀಟನಾಶಕ ಯಾವ್ದಪ್ಪ ಅಂದ್ರೆ ಈಗ ಎಮಾಮೆಕ್ಟಿನ್ ಬೆಂಜೋಯಿಟ್ ಅಂತ ಬಂದಿದೆ. ಎಮಾಮೆಕ್ಟಿನ್ ಬೆಂಜೋಯಿಟ್, ಹೌದು. ಇದನ್ನ ಪ್ರತಿ ಲೀಟರ್ ನೀರಿಗೆ 0.2 ಗ್ರಾಂ ಇದನ್ನ ಸಿಂಪರಣೆ ಮಾಡಬಹುದು. ಅಥವಾ ಸ್ಪೈನೋಸಾಡ್ ಅಂತಂದು ಹೇಳಿದೆ, ಇದು ಕೂಡ 0.2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ. ಸೊ ಇವೆರಡರಲ್ಲಿ ಒಂದು ಸ್ಪ್ರೇ ತಗೊಂಡ್ರೆ ಅದರ ಒಂದು ಹಾವಳಿ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಇವೆರಡು ಕೀಟಗಳನ್ನ ಬಿಟ್ಟರೆ ಬೆಂಡೆಗೆ ಮತ್ತೆ ಯಾವುದೇ ಒಂದು ಸಮಸ್ಯೆಗಳು ಬರೋದಿಲ್ಲ ಅಂತ? ಜಾಸ್ತಿ ಏನಿಲ್ಲ, ಇವೆ ಇರಲ್ಲ. ಅಲ್ಲಲ್ಲಿ ನಿಮಗೆ ಒಂದು ನುಸಿಯ ಬಾಧೆ ಕಂಡು ಬರ್ತದೆ, ಮೈಟ್ ಅಂತಂದು ಹೇಳ್ತೀವಿ, ಅದು ಕೂಡ ಒಂದೊಂದ್ಸರಿ ಸುಮಾರು ಇದರಲ್ಲಿ ಬರುತ್ತೆ. ಆತರ ಮೈಟ್ ನುಸಿ ಏನಾಗುತ್ತೆ, ಇದು ಎಲೆ ಕೆಳಗಡೆ ಇದ್ಕೊಂಡು ರಸವನ್ನ ಹೀರ್ತದೆ, ಇದರಿಂದ ಆ ಭಾಗ ಎಲೆಯ ಭಾಗ ಕೆಂಪಾಗಿ ಏನಾಗುತ್ತೆ, ಮುದುಡದಂಗಾಗುತ್ತೆ. ಆಮೇಲೆ ಇದು ಆ ಎಲೆಗಳನ್ನ ಕೆಳಗಡೆ ಭಾಗದಲ್ಲಿ ನೋಡಿದಾಗ ಈ ಕೆಂಪು ನುಸಿಗಳು ನಾವು ಆರಾಮಾಗಿ ನೋಡಬಹುದು. ಇವು ಜೇಡ ತರ ಬಲೆಗಳನ್ನು ಕಟ್ಟುತ್ತೆ, ಹಂಗಾಗಿ ಇದಕ್ಕೆ ಸ್ಪೈಡರ್ ಮೈಟ್ ಅಂತಾನು ನಾವು ಹೇಳ್ತೀವಿ. ನಾವು ಇಲ್ಲಿದಕ್ಕೆ ಆ ತರದ ಏನಾದ್ರು ಬಾಧೆ ಅಲ್ಲಲ್ಲಿ ಬಂತು ಅಂತಂದು ಹೇಳಿದ್ರೆ ಅದಕ್ಕೆ ನಾವು ಈ ಡೈಕೋಫಾಲ್ ಅಂತಕ್ಕಂಥ ಕೀಟನಾಶಕ ಇದೆ, ಅದನ್ನ 2.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಅಥವಾ ಸ್ಪೈರೋಮೆಸಿಫಿನ್ ಅಂತಂದು ಹೇಳಿ ಬರ್ತದೆ ಇತ್ತೀಚಿನ ಒಂದು ಕೀಟನ ಇದು ಮೈಟ್ ನಾಶಕ, ನುಸಿ ನಾಶಕ, ಅದು 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬಹುದು. ಇನ್ನು ಬೇಸಿಗೆಯಲ್ಲಿ ಈ ಭಾಗದಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸುವ ಒಂದು ಮತ್ತೊಂದು ತರಕಾರಿ ಅಂತಂದ್ರೆ ಸೌತೆ ಜಾತಿಯ ಕೆಲವೊಂದು ತರಕಾರಿಗಳು, ಈ ಬೆಂಡಿನ ಸೌತೆಕಾಯಿ ಇರ್ಬೋದು ಅಥವಾ ಹೀರೆಕಾಯಿ, ಬೇರೆ ಹಾಗಲಕಾಯಿ ಅಂತವು ಕೆಲವೊಂದು ತರಕಾರಿಗಳನ್ನ ಬೆಳೀತಾರೆ. ಈ ಸೌತೆ ಜಾತಿಗೆ ಬರ್ತಕ್ಕಂಥ ಕೀಟಗಳು ಬೇಸಿಗೆಯಲ್ಲಿ ಯಾವ ಬರ್ತಿರ್ತಾವೆ ಸಾಮಾನ್ಯವಾಗಿ? ಸಾಮಾನ್ಯವಾಗಿ ನಾವು ಸೌತೆನಲ್ಲಿ ನೋಡಿದರೆ ಉದಾಹರಣೆಗೆ ಈಗ ನಂಜಾಣ ರೋಗ ಹರಡ್ತಕ್ಕಂಥ ಬಿಳಿ ನೊಣದ ಬಾಧೆ ಜಾಸ್ತಿ ಬರ್ತದೆ. ಯಾಕಂದರೆ ಈ ವಾತಾವರಣನೇ ಹಂಗಿರ್ತದೆ, ಹಾಗಾಗಿ ಅವುಗಳಿಗೆ ಈ ಒಂದು ಅಭಿವೃದ್ಧಿ ಹೊಂದಂಥ ಒಂದು ಅನುಕೂಲಕರ ವಾತಾವರಣ. ಈ ಬಿಳಿ ನೊಣಗಳು ಬಂದು ಅಂತಂದು ಹೇಳಿದರೆ ಈ ನಂಜಾಣ ರೋಗದಿಂದ ಎಲೆಗಳು ಮುದುಡಿಕೊಂಡು ಬೆಳವಣಿಗೆ ಆಗಲ್ಲ, ಕುಂಠಿತ ಆಗುತ್ತೆ, ಮತ್ತು ಆ ಗಿಡ ಹಳದಿಯಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಈ ಥರದ ಎಲ್ಲ ಹಾನಿಯನ್ನು ನಾವು ನೋಡ್ತೀವಿ. ಸೊ ಇದು ಮೊದಲಿಂದನೇ ಚಿಕ್ಕದಿದ್ದಾಗಿಂದನೇ ಇದು ಬರೋದ್ರಿಂದ ಆವಾಗಲೇ ನಾವು ಇದನ್ನು ಹತೋಟಿನಲ್ಲಿ ಇಟ್ಕೋಬೇಕು. ಅದರಲ್ಲಿ ಮತ್ತೆ ನಾನು ಹೇಳೋದೇನಪ್ಪ ಅಂದರೆ ಈ ಬಿಳಿ ನೊಣದ ಒಂದು ಬಾಧೆಗೆ ಟ್ರೈಸೋಫಾಸ್ ಅಂತಕ್ಕಂಥ ಕೀಟನಾಶಕ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಸೊ ಅದು 1.5 ಮಿಲಿಲೀಟರ್ ಪ್ರತಿ ಲೀಟ್ರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ದೆ ಆದರೆ ಇದನ್ನು ಹತೋಟಿ ಮಾಡ್ಬೋದು. ಮತ್ತು ಮುಂದೆ ಬಂದರೆ ನಮಗೆ ಈ ಸೌತೆಕಾಯಿನಲ್ಲಿ ಅಥವಾ ಹೀರೆಕಾಯಿ ಸೌತೆಕಾಯಿನಲ್ಲಿ ನಮಗೆ ಈ ಒಂದು ಕಾಯಿ ಕೊರಕ ಅಂತ ಬರ್ತದೆ. ಅಷ್ಟೊಂದು ಜಾಸ್ತಿ ಇಲ್ಲ ಈ ಕಡೆ, ಆದ್ರೆ ಕೆಲವು ಕೆಲವು ತೋಟಗಳಲ್ಲಿ ಇದು ಸುಮಾರಾಗಿ ಕಂಡು ಬರ್ತದೆ. ಈ ಕಾಯಿ ಕೊರಕದ ಒಂದು ನಿರ್ವಹಣೆಗೆ ನಾವು ಅದೇ ಎಮಾಮೆಕ್ಟಿನ್ ಬೆಂಜೋಯಿಟ್ ಅಂತ ಏನು ಬೆಂಡಿ ಒಂದು ಕಾಯಿ ಕೊರಕ ಕೇಳಿದೆ, ಇದೇ ಒಂದು ಕೀಟನಾಶಕವನ್ನ ನಾವು ಪ್ರತಿ ಲೀಟರ್ ನೀರಿಗೆ 2.2 ಗ್ರಾಂ ಅದನ್ನ ಸಿಂಪರಣೆ ಮಾಡೋದ್ರಿಂದ ಅದರ ಒಂದು ಹತೋಟಿನ ಮಾಡಬಹುದು. ಮತ್ತು ಕೆಲವು ಎಲೆ ತಿಂತಕ್ಕಂಥ ದುಂಬಿಗಳು ಬರ್ತವೆ, ಆದರೆ ಅವುಗಳ ಒಂದು ಹಾವಳಿ ಅಷ್ಟೊಂದು ಇರೋಂಗಿಲ್ಲ. ಇನ್ನು ಅಲ್ಲಲ್ಲಿ ಸ್ವಲ್ಪ ಈ ಮೆಣಸಿನಕಾಯಿಯನ್ನು ಬೆಳೆದುಂಟು. ಮೆಣಸಿನಕಾಯಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಯಾವುದು ಒಂದು ಕೀಟ ಜಾಸ್ತಿ ಕಂಡು ಬರ್ತಂತಿರ್ತಾವೆ, ಸಮಸ್ಯೆ ಒಡ್ಡುವಂಥ ಕೀಟ? ಬಹಳ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಕೀಟಗಳು ಅಂತಂದು ಹೇಳಿದರೆ ಥ್ರಿಪ್ಸ್ ನುಸಿ ಮತ್ತು ಮೈಟ್ ನುಸಿ. ಮೈಟ್ ನುಸಿ ಎಲೆ ಮುದುಡೋದು ಅಂತಂದ್ರೆ ಅದು ಬಹಳ ಬರುತ್ತೆ ಬೇಸಿಗೆಯಲ್ಲಿ. ಮೆಣಸಿನ ಬೇಸಿಗೆಯಲ್ಲಿ ಮಾತ್ರ ಇನ್ನೂ ಜಾಸ್ತಿ ಬರುತ್ತೆ, ಜಾಸ್ತಿ ಇದಾಗಲ್ಲ. ಈ ಥ್ರಿಪ್ಸ್ ನುಸಿ ಬಂತು ಅಂದ್ರೆ ಸುಮಾರು ಗೊತ್ತಾಗುತ್ತೆ, ಎಲೆಗಳು ಮೇಲ್ಮುಖವಾಗಿ ಒಂದು ಮುದುಡ್ಕೊಂತವೆ. ಅದೇ ಮೈಟ್ ಬಂದಿತ್ತು ಅಂತಂದು ಹೇಳಿದ್ರೆ ಎಲೆಗಳು ಕೆಳಮುಖವಾಗಿ ಮುದುಡ್ಕೊಂತವೆ. ಎರಡೂ ಇದ್ದು ಜೊತೆಗೆ ಒಂದು ರೋಗ ಕೂಡ ಬರ್ತದೆ. ಹಾಗಾಗ್ಬಿಟ್ರೆ ಕೆಲವು ಅರ್ಧ ಮೇಲಿರ್ತವೆ, ಅರ್ಧ ಕೆಳಗಡೆ ಮುಖ ಮಾಡಿರ್ತವೆ, ಇದಕ್ಕೆ ಮುರುಡ ಅಂತಂದು ಹೇಳಿ ನಾವು ಕಾಂಪ್ಲೆಕ್ಸ್ ಅಂತಾನು ಹೇಳ್ತೀವಿ. ಸೊ ಈ ತರದ ಒಂದು ಬಾಧೆ ಇದ್ರೆ ಥ್ರಿಪ್ಸ್ ಬಂತು ಅಂದ್ರೆ ಮೇಲ್ಗಡೆ ಮುಖ ಮಾಡಿ ಇತ್ತು ಇರ್ತಕ್ಕಂತ ಒಂದು ಲಕ್ಷಣ ಇತ್ತು ಅಂತಂದು ಹೇಳಿದ್ರೆ ಅದಕ್ಕೆ ಫಿಪ್ರೋನಿಲ್ ಅಂತಕ್ಕಂತ ಒಂದು ಕೀಟನಾಶಕ ಇದೆ. ಫಿಪ್ರೋನಿಲ್ ಅಂತಂದು ಹೇಳಿ ಅದು ಪ್ರತಿ ಲೀಟರ್ಗೆ 1 ಮಿಲಿಲೀಟರ್ ನೀರನ್ನ ಸ್ಪ್ರೇಸಿ ಸಿಂಪರಣೆ ಮಾಡಬಹುದು. ಆಮೇಲೆ ಇಲ್ಲ ಅಂದ್ರೆ ಡೈಫೆನ್ಥುರಾನ್ ಅಂತಕ್ಕಂಥ ಕೀಟನಾಶಕ, ಇದು ಪ್ರತಿ ಲೀಟರ್ಗೆ 1 ಗ್ರಾಂ ಕೀಟನಾಶಕವನ್ನು ಹಾಕೋಬಹುದು. ಇವೆಲ್ಲ ಈ ಈ ಒಂದು ಥ್ರಿಪ್ಸ್ ನುಸಿ ಆಗ್ಬೋದು, ಜಿಗಿ ಹುಳ ಆಗ್ಬೋದು, ಬಿಳಿ ನೊಣ ಆಗ್ಬೋದು, ಈ ಎಲ್ಲ ಒಂದು ಕೀಟಗಳಿಗೆ ನಾವು ಈ ಒಂದು ಹಳದಿ ಬಲೆಗಳನ್ನ ಅಂಟು ಬಲೆಗಳನ್ನ ನಾವು ಇಡಬಹುದು. ಹಳದಿ ಅಂಟು ಬಲೆಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ. ಇವು ಹಳದಿ ಅಂಟು ಬಲೆಗಳಂದ್ರೆ ಏನು ಮಾಡ್ಬೇಕಾಗಿಲ್ಲ, ಯಾವುದೋ ಒಂದು ರಟ್ಟಿಗೆ ಒಂದು ಹಳದಿ ಇರ್ತಕ್ಕಂಥ ರಟ್ಟಿಗೆ ನೀವೇನು ಎಣ್ಣೆಯನ್ನ ಸವರಿ ನೀವು ಒಂದು ಎಕರೆಗೆ ಒಂದು 20 ಈ ತರದ ಒಂದು ಟ್ರಾಪ್ಸ್ ಅಂತ ಹೇಳ್ತೀವಿ ಅದನ್ನ ಅಲ್ಲಲ್ಲಿ ಇಟ್ಬಿಟ್ರೆ ಇವೆಲ್ಲ ಬಹಳ ಈ ಹಳದಿ ಒಂದು ಬಣ್ಣಕ್ಕೆ ಅಟ್ರಾಕ್ಟ್ ಆಗ್ತವೆ, ಆಕರ್ಷಿತ ಹೋಗ್ತವೆ. ಇದರಿಂದ ಸುಮಾರಾಗಿ ನಾವು ಕಂಟ್ರೋಲ್ ಮಾಡಬಹುದು. ಈ ಔಷಧಿಯ ಜೊತೆಗೆ ಇದನ್ನ ಕೂಡ ಮಾಡಬೇಕಾಗತ್ತೆ. ಇನ್ನ ಮೆಣಸಿನ ಗಿಡದಲ್ಲಿ ಮೈಟ್ ನುಸಿ ಬಂತು ಅಂತಂದು ಹೇಳಿದ್ರೆ ಇದರಲ್ಲಿ ನಮಗೆ ನಾನು ಮೊದಲೇ ಹೇಳಿದಂಗೆ ಡೈಕೋಫಾಲ್ ಅಂತಕ್ಕಂಥ ಕೀಟನಾಶಕ ಇದೆ, ಅದು 1.5-2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಅಥವಾ ಸ್ಪೈರೋಮಿಸಿಫಿನ್ ಅಂತಕ್ಕಂಥ ಕೀಟನಾಶಕ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಇನ್ನು ಕಾಯಿಗಳ ಹಂತಕ್ಕೆ ಬಂದಾಗ ಕಾಯಿ ಕೊರಕಗಳು ಕೆಲವು ಬರ್ತವೆ. 2-3 ಜಾತಿಯ ಒಂದು ಕಾಯಿ ಕೊರಕಗಳು ಇದಾವೆ. ಸ್ಪೊಡಾಪ್ರ ಅಂತಕ್ಕಂಥದ್ದು ಅದರಲ್ಲೇ 2 ಜಾತಿ ಇದೆ. ಅದರ ಒಂದು ಹತೋಟಿಗೆ ಎಮಾಮೆಕ್ಟಿನ್ ಬಂಜೋಯಿಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತದೆ. ಅದು 0.2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆಯನ್ನ ಮಾಡಬಹುದಾಗಿದೆ. ಈಗ ಸಾಮಾನ್ಯವಾಗಿ ತರಕಾರಿ ಅಂದ ತಕ್ಷಣ ಅವನ್ನ ಸಾಮಾನ್ಯವಾಗಿ ತಿಂತಿರ್ತಾರೆ ಅಂದ್ರೆ ತೊಳ್ಕೊಂಡು ಯೂಸ್ ಮಾಡ್ತಾ ಇರ್ತೀವಿ, ಆದ್ರೂ ಈಗ ಸೇಫರ್ ಬ್ರೆಡ್ ಅಂತ ಹೇಳ್ತಾ ಇರ್ತೀವಿ ನಾವು, ಸುರಕ್ಷತಾ ಒಂದು ಅವಧಿ ಅಂತೇಳಿ. ರೈತರು ಏನ್ ಮಾಡ್ತಾರೆ, ಕೆಲವೊಮ್ಮೆ ರೈತರನ್ನ ಕೇಳಿದಾಗ ಕೀಟನಾಶಕ ಸಿಂಪರಣೆ ಮಾಡ್ತಾರೆ, ಮರದಿಂಸ ಅದನ್ನ ಕಿತ್ತುಬಿಟ್ಟು ಮಾರ್ಕೆಟ್ಗೆ ಸಾಗಿಸ್ತಾ ಇರ್ತಾರೆ, ಇಂತಹ ಸಂದರ್ಭದಲ್ಲಿ ಏನಾಗುವ ಅನಾಹುತಾಗ್ತವೆ, ಏನು ರೈತರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತೀರಿ? ಕೀಟನಾಶಕ ಸಿಂಪರಣೆ ಮಾಡಿದ್ಮೇಲೆ ಎಷ್ಟು ದಿವಸಗಳಾದ್ಮೇಲೆ ಈ ಒಂದು ತರಕಾರಿಯನ್ನ ಕೊಯ್ಲು ಮಾಡಿ ಮಾರುಕಟ್ಟೆಗೆ ಸಾಗಿಸ್ಬೇಕಂತ ಹೇಳ್ತಿರ್ತಾವೆ? ಬಹಳಷ್ಟು ಸರಿ ಈಗೇನು ಈಗ ಕಾಯಿಗಳನ್ನ ಅಥವಾ ಹಣ್ಣುಗಳನ್ನ ಕೀಳ್ತಕ್ಕಂತ ಸಮಯದಲ್ಲಿ ಕನಿಷ್ಠಪ ಅಂತಂದು ಹೇಳಿದ್ರೆ 1 ವಾರದ ಒಂದು ಸೇಫರ್ ಪೀರಿಯಡ್ ಅಂತಂದು ಹೇಳ್ತೀವಿ, ಸಿಂಪರಣೆ ಆಗದ 1 ವಾರದ ನಂತರ. ಇದಕ್ಕೆ ಅಷ್ಟೊಂದು ನಾವು ಗ್ಯಾಪ್ನ ಅಥವಾ ಅಂತರವನ್ನು ಇಟ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಕೆಲವು ಕೀಟನಾಶಕಗಳು ತುಂಬಾ ಜಾಸ್ತಿ ಒಂದು ಹಣ್ಣುಗಳ ಮೇಲೆ ಮತ್ತು ಕಾಯಿಗಳ ಮೇಲೆ ಉಳ್ಕೋತವೆ, ಅಂತವನ್ನ ಸಿಂಪರಣೆ ಕಡಿಮೆ ಮಾಡಬೇಕು. ಉದಾಹರಣೆಗೆ ಕೆಲವು ಸುಮಾರು ಇದು ಯಾವುದು ಆಸಿಫೇಟ್ ಅಂತಕ್ಕಂತ ಸಿಂಪರಣೆ, ಮೊನೋಕ್ರೋಟೋಫಾಸು, ಇವನ್ನೆಲ್ಲ ಈಗಾಗಲೇ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ತರಕಾರಿ ಬೆಳೆನಲ್ಲಿ ಉಪಯೋಗ ಮಾಡಬಾರದು ಅಂತಂದು ಹೇಳಿನೇ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಅಂತ ಕೀಟನಾಶಕಗಳನ್ನ ಉಪಯೋಗ ಮಾಡಬೇಡಿ. ಬೇರೆ ಕೀಟನಾಶಕಗಳು ಈಗ ನಾ ಏನ್ ಹೇಳಿದೇನಲ್ಲ ಇದರಲ್ಲಿ ಸುಮಾರು ಇವಕ್ಕೆ ಗ್ರೀನ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ, ಇವು ಅಷ್ಟು ಹಾನಿಕಾರಕ ಅಲ್ಲ, ಅವು ಅಷ್ಟೊಂದು ಅವುಗಳಿಗೆ ಒಂದು ರೆಸಿಡ್ಯೂ ಉಳಿಯಂಗಿಲ್ಲ ಇದರಲ್ಲಿ. ಮತ್ತು ಕೊಂಡ್ಕೊಳ್ಳೋದು ಕೂಡ ಒಂದು ಏನಪ್ಪಾ ಅಂತಂದು ಹೇಳಿದ್ರೆ ಯಾವುದೇ ತರಕಾರಿ ತಗೊಂಡಾಗ ಕೂಡ ಅದನ್ನ ಬೇಯಿಸೋದಕ್ಕಿಂತ ತಿನ್ನೋದಕ್ಕಿಂತ ಮೊದಲು ಉಪ್ಪು ನೀರಿನ ದ್ರಾವಣದಲ್ಲಿ ಅದನ್ನ ಸ್ವಲ್ಪ ಚೆನ್ನಾಗಿ ತೊಳೆದು ಅದನ್ನ ಉಪಯೋಗಿಸಿದ್ದೆ ಅದರಲ್ಲಿ ಬಹಳಷ್ಟು ಮಟ್ಟಿಗೆ ನಾವು ಒಂದು ಕೀಟನಾಶಕ ಹಾಕಿರ್ತಕ್ಕಂತ ಒಂದು ಪ್ರಮಾಣವನ್ನು ಕಡಿಮೆ ಮಾಡ್ಕೋಬಹುದು. ಕೀಟನಾಶಕ ಸಿಂಪರಣೆ ಉಳಿತಾಯ ಹೇಗೆ ಮಾಡಬಹುದು ರೈತರು? ಯಾಕೆ ಕೀಟನಾಶಕ ಸಿಂಪರಣೆ ಒಂದೇ ಪರಿಹಾರ ಅಂತ ಹೇಳ್ತಾರೆ? ಹೇಗೆ ತರಕಾರಿಯಲ್ಲಿ ಯಾವ ರೀತಿ ಒಂದು ಕಡಿಮೆ ಮಾಡಬಹುದು ಸಿಂಪರಣೆ? ಇಲ್ಲ, ಹೇಗೆ ಅಂತಂದ ಹೇಳಿದ್ರೆ, ಇದನ್ನ ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಿದ್ದೇ ಆದಲ್ಲಿ ನಾವು ಬರೀ ಕೀಟನಾಶಕ ಮೇಲೆ ನಾವು ಅವಲಂಬಿತ ಆಗ್ಬೇಕಾಗಿಲ್ಲ. ಏನು ಅಂತಂದ್ರೆ, ಈ ಉದಾಹರಣೆಗೆ ನಾನು ಟೊಮ್ಯಾಟೊ ಅಂತ ಹೇಳಿದೆ ಅಂದ್ರೆ ಕೀಟನಾಶಕ ಕೊನೆ ಅಸ್ತ್ರವಾಗಿ ಮಾಡಬೇಕು, ಕೊನೆ ಅಸ್ತ್ರವಾಗಿ ಮಾಡಬೇಕು. ಟೊಮ್ಯಾಟೊ ಹೇಳಿದೆ, ಅದರಲ್ಲಿ ಬರ್ತಕ್ಕಂತ ಕೀಟಗಳು ಹೇಳಿದೀನಿ, ಅದರಲ್ಲಿ ಪರ್ಯಾಯವಾಗಿರ್ತಕ್ಕಂತ ಏನು ಹತೋಟಿ ಕ್ರಮಗಳನ್ನು ಹೇಳಿದೀನಿ, ಅವುಗಳಿಗೆ ಜಾಸ್ತಿ ಒತ್ತು ಕೊಟ್ರೆ ಕೀಟನಾಶಕವನ್ನ ನೀವು ಏನು ಬಹಳ ಬಂದ್ಬಿಟ್ಟಿದೆ ಅವಾಗ ಹೊಡಿಬೇಕು ಅನ್ನೋ ಒಂದು ನಿರ್ವಾಹ ಇಲ್ಲ ಅಂದಾಗ ಮಾತ್ರ ತಗೊಳ್ಳಂತ ಒಂದು ಇದನ್ನ ಹೇಳ್ತೀನಿ ನಾನು. ಇಲ್ಲ ಅಂದ್ರೆ ಮೋಹಕ ಬಲೆಗಳಾಯ್ತು, ಅಥವಾ ಈ ದೀಪದ ಬಲೆಗಳಾಯ್ತು, ಅಥವಾ ಈ ಹಳದಿ ಅಂಟು ಬಲೆಗಳಾಯ್ತು. ಸೊ ಇವುಗಳನ್ನ ಕೆಲವೊಂದು ಟ್ರ್ಯಾಪ್ ಕ್ರಾಪ್ಸ್ ಅಂತ ಹೇಳ್ತಾರೆ, ಟ್ರ್ಯಾಪ್ ಕ್ರಾಪ್ಸ್ ನ ಅದನ್ನ ಅದೇ ಮುಂಚೆನೆ ತಗೋಬೇಕಾಗತ್ತೆ. ಉದಾಹರಣೆಗೆ ಟೊಮ್ಯಾಟೊನಲ್ಲಿ ನಾವು ಈ ಒಂದು ಚೆಂಡು ಹೂವಿನ ಒಂದು ಟ್ರ್ಯಾಪ್ ಕ್ರಾಪ್ಸ್ ಹೇಳ್ತೀವಿ ನಾವು, ಅದು ಹಣ್ಣು ಕಾಯಿ ಕೊರಕಕ್ಕೆ ಮುಖ್ಯವಾಗಿ. ಇಲ್ಲ ಇಲ್ಲಿ ಬಿಳಿ ನೊಣದ ಬಾಳೆ ಜಾಸ್ತಿ ಇತ್ತಪ್ಪ ಅಂತಂದ ಹೇಳಿದ್ರೆ ಅದನ್ನ ನರ್ಸರಿನಲ್ಲಿ ಏನು ಅದನ್ನ ಬೆಳೀತಾರಲ್ಲ, ಆಗ್ಲೇ ಆ ನರ್ಸರಿನಲ್ಲಿ ಅದಕ್ಕೆ ಒಂದು ಈ ಸೊಳ್ಳೆ ಪರದೆನ ಹಾಕಿ ಬಿಳಿ ನೊಣ ಬರಲಾರ್ದಂಗೆ ಮಾಡಿ ನಂಜಾಣು ರಹಿತವಾಗಿರ್ತಕ್ಕಂಥ ಗಿಡಗಳನ್ನು ಉಪಯೋಗ ಮಾಡಿದ್ದೆ. ಅದರಲ್ಲಿ ನಮಗೆ ಮುಖ್ಯ ಬೆಳೆಯಾಗಿ ನಾವು ಅದನ್ನ ತುಂಬ ಸೇಫ್ ಆಗಿ ಯೂಸ್ ಮಾಡ್ಕೋಬಹುದು ನಾವು ಅದರಲ್ಲಿ. ಈಗ ರೈತರು ಮೇ ಕೊನೆ ವಾರದಲ್ಲೆಲ್ಲ ಸಸಿ ಮಡಿಗಳನ್ನು ಮಾಡ್ತಿರ್ತಾರೆ, ಅಂದ್ರೆ ವಿಶೇಷವಾಗಿ ಈ ಭಾಗದಲ್ಲೆಲ್ಲ ಶೇಡ್ ನೆಟ್ಟಲ್ಲಿ ಸಾಮಾನ್ಯವಾಗಿ ಮೆಣಸಿನ ಸಸಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಮಾಡೋದುಂಟು, ಅವರಿಗೆ ಏನು ಒಂದು ಕಿವಿ ಮಾತನ್ನು ಹೇಳ್ತಾರೆ, ಯಾವ ರೀತಿಯಲ್ಲಿ ಏನು ಸಮಸ್ಯೆ ಬರ್ತಾವೆ ಕೀಟಕ್ಕೆ ಸಂಬಂಧಪಟ್ಟಂತದ್ದು? ಮುಖ್ಯವಾಗಿ ಯಾವುದೇ ಒಂದು ಈ ಶೇಡ್ ನೆಟ್ಟಲ್ಲಿ ಬೆಳಿಬೇಕಾದ್ರೆ ಯಾವ ಕೀಟಕ್ಕಾಗಿ ಒಳಗಡೆ ಬರ್ಲಕ್ಕೆ ಇರತಕ್ಕಂತ ಆಸ್ಪದವನ್ನು ಕೊಡಬೇಡಿ. ಅಂದ್ರೆ ಓಪನ್ ಮಾಡಿ ಇಟ್ಬಿಡೋದಾಯ್ತು ಬಾಗಿಲುಗಳನ್ನ ಅಲ್ಲದಿಕ್ಕೆ, ಆ ಒಂದು ಶೇಡ್ ನೆಟ್ಟು ಪರದೆಗಳು ಹರಿದ್ರೆ ಅವನ್ನ ದಯವಿಟ್ಟು ಮುಚ್ಚಿಕೊಂಡು, ಈ ತರ ಮಾಡೋದ್ರಿಂದ ಏನಾಗುತ್ತೆ, ಬಹಳಷ್ಟು ಕೀಟಗಳು ಒಳಗಡೆ ಬರೋದಿಲ್ಲ, ಇದರಿಂದನೇ ಸಾಕಷ್ಟು ನಾವು ಹತೋಟಿ ಆಗುತ್ತೆ. ಆದಾಗೂ ಕೂಡ ನಮಗೆ ಆಯಾ ಒಂದು ತಳಿಗಳ ಒಂದು ಒಂದು ನಿರೋಧಕ ಒಂದು ಶಕ್ತಿಯ ಮೇಲೆ ನಮಗೆ ಈ ಒಂದು ಎಲೆ ಮುಟ್ರು ರೋಗ ಅಥವಾ ಈ ಒಂದು ಥ್ರಿಪ್ಸ್ ಬಾಧೆ ಕಂಡು ಬರ್ತದೆ. ಈ ಸಸಿ ಮಡಿನಿಂದನೇ ಶುರು ಆಗುತ್ತೆ ಅದು. ಸೊ ಅಂತ ಸಮಯದಲ್ಲಿ ನೋಡಿಕೊಂಡು ಒಂದು ಸ್ಪ್ರೇ ಅಥವಾ ಒಂದು ಕೆಮಿಕಲ್ ಕೀಟನಾಶಕವನ್ನು ಸಿಂಪಡಣೆ ಮಾಡಿದ್ದೇ ಆದ್ರೆ ನಾವು ತುಂಬಾ ಎಫೆಕ್ಟಿವ್ ಆಗಿ ಅದನ್ನ ಕಂಟ್ರೋಲ್ ಮಾಡಬಹುದು, ಹತೋಟಿಯನ್ನ ಮಾಡಬಹುದು. ಒಳ್ಳೇದು ಡಾಕ್ಟರ್ ಪ್ರಭುರಾಜ್ ಅವರು, ಇದುವರೆಗೂ ಬೇಸಿಗೆಯಲ್ಲಿ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಕೆಲವು ತರಕಾರಿಗಳು ಮತ್ತು ಅವುಗಳ ಮೇಲೆ ಕೆಲವೊಂದು ಸಾಮಾನ್ಯವಾಗಿ ಕಾಣ್ತಕ್ಕಂಥ ಕೀಟಬಾಧೆ ಯಾವ್ಯಾವಿರ್ತವೆ, ಅವುಗಳ ಒಂದು ಹತೋಟಿಯನ್ನು ಅಥವಾ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇದುವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ರೈತರಿಗೆ ತಿಳಿಸಿಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ಬೇಸಿಗೆಯಲ್ಲಿ ತರಕಾರಿಗಳಲ್ಲಿ ಬರುವ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾಲುತಿ. ರೈತ ಬಂಧುವರೇ, ಇದೊಂದು ವಾಣಿಜ್ಯ ಪ್ರಕಟಣೆ, ನಂತರ ಕಿಸಾನ್ ವಾಣಿ ಕಾರ್ಯಕ್ರಮ ಮುಂದುವರಿಯುವುದು. ಸಾಮೆ ಉಂಡವನೇ ಬಲ್ಲ ಸಾಮೆ ಅನ್ನದ ಸವಿಯನ್ನ, ಸಾಮೆ ತಿಂದವನು ಆಮೆಯಂತೆ ದೀರ್ಘಾಯುಷ್ಯದವನು. ಸಾಮೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಾವಯವ ಮತ್ತು ಸಿರಿಧಾನ್ಯ ಬಳಸಿ ಸದೃಢ ಆರೋಗ್ಯದ ಕಡೆ ಹೆಜ್ಜೆ ಇಡಿ. ಸಾವಯವ ಮತ್ತು ಸಿರಿಧಾನ್ಯಗಳನ್ನ ಬೆಳೆಸಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಜ್ಜೆ ತಿಂದು ವಜನ್ ಹೊರು, ಸಜ್ಜೆ ತಿಂದು ಹೆಜ್ಜೆ ಹಾಕು. ಸಜ್ಜೆ ತಿಂದವರು ಉತ್ಸಾಹದ ಕಹಳೆ ಓದುವರು. ಸಜ್ಜೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ ಕೇಳಿದ್ರಿ. ರೈತ ಬಂಧುವರೇ, ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ಯಾವುದೇ ಮಳೆಯ ಮುನ್ಸೂಚನೆ ಇರುವುದಿಲ್ಲ. ಗರಿಷ್ಠ 37, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದ್ದು, ಆರ್ದ್ರತೆಯ ಪ್ರಮಾಣ ಗರಿಷ್ಠ 41, ಕನಿಷ್ಠ 13 ಇರಲಿದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 15 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿ ನೀಡಲಾಗಿದೆ. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು.

4,421 ರೂಪಾಯಿಗಳಿಂದ 6,606 ರೂಪಾಯಿಗಳು. ನೆಲಗಡಲೆ ಶೇಂಗಾ 4,069 ರೂಪಾಯಿಗಳಿಂದ 7,109 ರೂಪಾಯಿಗಳು. ಜೋಳ 3,555 ರೂಪಾಯಿಗಳಿಂದ 4,311 ರೂಪಾಯಿಗಳು. ಭತ್ತ ಸೋನ ಮಸರಿ 2,061 ರೂಪಾಯಿಗಳಿಂದ 2,121 ರೂಪಾಯಿಗಳು. ಕುಸುಬೆ 3,909 ರೂಪಾಯಿಗಳಿಂದ 4,009 ರೂಪಾಯಿಗಳು. ಸೂರ್ಯಕಾಂತಿ 5,011 ರೂಪಾಯಿಗಳು. ತೊಗರಿ ಕೆಂಪು 4,401 ರೂಪಾಯಿಗಳಿಂದ 8,262 ರೂಪಾಯಿಗಳು. ಬಿಳಿ ತೊಗರಿ 6,305 ರೂಪಾಯಿಗಳಿಂದ 7,969 ರೂಪಾಯಿಗಳು. ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಕೇಳಿದ್ರಿ. ಈಗ ಸಮಯ 8:21. ಇದೊಂದು ವಾಣಿಜ್ಯ ಪ್ರಕಟಣೆ, ನಂತರ ಜನಪದ ಗೀತೆಗಳು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕುಷ್ಟಗಿಯ ಎಂಕಮ್ಮ, ಗಂಗಮ್ಮ, ಗದ್ದಮ್ಮ, ಲಕ್ಷ್ಮಮ್ಮ ಅವರಿಂದ ಸಂಪ್ರದಾಯದ ಪದಗಳು. Yeah. ವಾಟರ್